ಅದೇ ಪಿ ಎಂ ಎಫ್ ಎಂ ಇ ಸ್ಕೀಮ್ ಅದನ್ನು ನೋಡಲ್ ಏಜೆನ್ಸಿಯಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸಹಿತ ಮಿಲ್ಲೆಟ್ ಸಿರಿಧಾನ್ಯಗಳ ಉತ್ಪನ್ನಗಳ ಸಂಸ್ಕರಣೆ ಬಗ್ಗೆ ಬಹಳಷ್ಟು ಜನ ಪ್ರಾಡಕ್ಟ್ ಅನ್ನು ಮಾಡ್ತಾ ಇದ್ದಾರೆ. ರಾಗಿ ಬಿಸ್ಕಿಟ್ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೌಲ್ಯವರ್ಧನೆ ಮಾಡದಂತವರು ಸಹಿತ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದರಲ್ಲಿ ತಮ್ಮ ತಮ್ಮ ಪದಾರ್ಥಗಳನ್ನು ಮಾರುಕಟ್ಟೆಗೆ ಹೇಗೆ ಪರಿಚಯಿಸಿಕೊಳ್ಳಬೇಕ ಅನ್ನೋದು ಒಂದು ಒಳ್ಳೆ ಅವಕಾಶ ಸಹಿತ ಇದರಲ್ಲಿ ಲಭಿಸುತ್ತದೆ. ಅಂದ್ರೆ ಇದಕ್ಕೆ ವಿಶೇಷವಾದಂತ ರೈತ ಉತ್ಪಾದಕ ಸಂಸ್ಥೆಗಳು ಇದಾವೆ. ಇವತ್ತು ರೈತ ಉತ್ಪಾದಕ ಸಂಸ್ಥೆ ಇದೆ, ಎಫ್ ಪಿ ಓ ಅಂತ ಹೇಳ್ತೀವಲ್ಲ, ಅವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ರೀತಿಯಿಂದ ಸಮಗ್ರವಾದಂತ ಎಲ್ಲ ರೀತಿಯಿಂದ ಒಂದು ವೇದಿಕೆಯನ್ನು ನಾವು ಕಲ್ಪಿಸ್ತಾ ಕೊಡ್ತಾ ಇದ್ದೀವಿ. ಮತ್ತೆ ಈ ಕಪೆಕ್ ಸಂಸ್ಥೆ ಇದರಲ್ಲಿ ಸೇರಿರೋದ್ರಿಂದ ಒಂದು ಅವಕಾಶ ಇದೆ. ಈಗ ಆಲ್ರೆಡಿ ಬಹಳ ನಾ ಹೇಳಿದಾಗೆ ವಿವಿಧ ದೇಶದಿಂದ ರಫ್ತುದಾರರು ಸಹಿತ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕ ಪೆವಿಲಿಯನ್ ಅಂತೇಳಿ ಒಂದು ಸಪರೇಟ್ ಆಗಿ ಪೆವಿಲಿಯನ್ ನಾವು ಮಾಡಿದ್ದೀವಿ ಅಲ್ಲಿ. ಸೊ ನಮ್ಮ ಕರ್ನಾಟಕ ಸರ್ಕಾರದ ಏನೇನು ಯೋಜನೆಗಳು ಇದೆ ಅಲ್ಲಿಯೂ ಸಹಿತ ನಾವು ಡಿಸ್ಪ್ಲೇಯನ್ನು ಮಾಡ್ತಾ ಇದ್ದೀವಿ. ಸೊ ಅವರವರ ವಿವಿಧ ಇಲಾಖೆ ಯೋಜನೆಗಳು ಏನಿದೆ ಅನ್ನೋದ್ರ ಬಗ್ಗೆ ರೈತರು ನೇರವಾಗಿ ಅಲ್ಲಿ ಹೋಗಿ ಅದರ ಸಹಾಯವನ್ನು ಪಡೆದುಕೊಳ್ಳಬಹುದು. ಜೊತೆಗೆ ನಾವು ಸಹಿತ ಕೆಲವೊಂದು ಫಲಾನುಭವಿಗಳಿಗೆ ಇದು ಮಾಡಿಕೊಟ್ಟಿದ್ದೀವಿ, ಏನ ತಮ್ಮ ತಮ್ಮ ಪ್ರಾಡಕ್ಟ್ ಅನ್ನು ತಂದು ಪದಾರ್ಥ ತಂದು ಅಲ್ಲಿ ಡಿಸ್ಪ್ಲೇ ಮಾಡಿ ಮಾರುಕಟ್ಟೆದಾರಿಗೆ ಪರಿಚಯ ಮಾಡಿಕೊಡಲು ಸಹಿತ ವೇದಿಕೆಯನ್ನು ಸಹಿತ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಹೀಗಾಗಿ ಏನಾಗುತ್ತೆ, ಬಹಳಷ್ಟು ಜನ ವಿವಿಧ ದೇಶದಿಂದ ಬಂದವರು ಅಥವಾ ವಿವಿಧ ರಾಜ್ಯದಿಂದ ಬಂದವರು ಅವು ಪ್ರಾಡಕ್ಟ್ ಅನ್ನು ನೋಡಿ ಅದನ್ನು ಹೇಗೆ ತಮ್ಮ ರಾಜ್ಯದಲ್ಲಿ ಪರಿಚಯ ಮಾಡಿಕೊಳ್ಬಹುದು ಅಥವಾ ನೇರವಾಗಿ ಮಾರುಕಟ್ಟೆದಾರರು ಅದನ್ನು ತೆಗೆದುಕೊಂಡು ಹೋಗಿ ಹೇಗೆ ಮಾರಾಟ ಮಾಡಬಹುದು, ಇದರಿಂದ ಏನಾಗುತ್ತೆ ಈ ಮಾರುಕಟ್ಟೆದಾರರಿಗೂ ಅನುಕೂಲ ಆಗುತ್ತೆ ಮತ್ತು ಇವರು ಉತ್ಪಾದನೆ ಮಾಡಿದವರಿಗೂ ಸಹಿತ ಒಂದು ರೀತಿಯಿಂದ ಅನುಕೂಲ ಆಗುತ್ತೆ. ನೇರವಾಗಿ ಮಿಡಲ್ ಮ್ಯಾನ್ ಇರಲಾರ್ದಂಗೆ ಒಂದು ಮಾರುಕಟ್ಟೆ ಒದಗಿಸಿದಂತ ಒಂದು ಅವಕಾಶ ಒಂದು ಇದೆ ಇದರಲ್ಲಿ. ಜೊತೆಗೆ ತಾವು ತಿಳಿಸಿದ ಹಾಗೆ ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಆಗ್ಬಹುದು, ಮತ್ತೆ ರೈತ ಸಿರಿ ಯೋಜನೆ ಆಗ್ಬಹುದು, ರೈತ ಸಿರಿ ಯೋಜನೆ, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಪರಿಚಯನೂ ಆಗುತ್ತೆ ಆಗುತ್ತೆ ಇದರಲ್ಲಿ ಸಹಿತ ಆಗುತ್ತೆ. ಜೊತೆಗೆ ಇದರಲ್ಲಿ ಏನಿದೆ ಸುಮಾರು 300ಕ್ಕಿಂತ ಹೆಚ್ಚು ನಾವು ಸ್ಟಾಲ್ ಅನ್ನ ಮಳಿಗೆಯನ್ನು ಕೊಟ್ಟಿದ್ದೀವಿ. ಸೊ ಪ್ರತಿ ದಿನ ಸುಮಾರು ಒಂದು 10-20 ಸಾವಿರ ರೈತರ ಬರುವ ಒಂದು ನಿರೀಕ್ಷೆ ಸಹಿತ ಇದರಲ್ಲಿ ಇದೆ. ಅಂದ್ರೆ ರೈತರನ್ನ ಕರ್ಕೊಂಡ್ಬರೋದಕ್ಕೂ ವ್ಯವಸ್ಥೆ ಮಾಡಲಾಗಿದೆ, ಜಿಲ್ಲೆಯಿಂದ ರೈತರನ್ನು ಸಹಿತ ಕರೆದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಅದರ ಬಗ್ಗೆ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ 150ಕ್ಕಿಂತ ಹೆಚ್ಚು ಕಂಪನಿಯವರು ಸಹಿತ ಈಗ ಆಲ್ರೆಡಿ ಭಾಗವಹಿಸುತ್ತಿದ್ದಾರೆ, ಖಚಿತಪಡಿಸಿದ್ದಾರೆ. ಈ ದೊಡ್ಡ ದೊಡ್ಡ ಕಂಪನಿ ಟಾಟಾ ಆಗಿರ್ಬೋದು, ಸೋಲ್ಫುಲ್ ಆಗಿರ್ಬೋದು, ಇದರಲ್ಲಿ ಈಗ ಇನ್ನೊಂದು ಅವಾಗ ಏನಪ್ಪಾ ಅಂದ್ರೆ ಈಗ ರೈತ ಉತ್ಪಾದಕ ಕಂಪನಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಎಫ್ ಪಿ ಓಗಳು ಸಹಿತ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಸುಮಾರು 500-1,000 ಜನ ರೈತರು ಇರ್ತಾರೆ. ಸೊ ಇಲ್ಲಿ ಕಂಪನಿಯವರಿಗೆ ತಮಗೆ ಬೇಕಾದಂತ ಈಗ ಸಪೋಸ್ ಸಿರಿಧಾನ್ಯದ ಪದಾರ್ಥ ತಯಾರು ಮಾಡಬೇಕಂದ್ರೆ ಅವರಿಗೆ ಸಿರಿಧಾನ್ಯಗಳು ಬೇಕಾಗಿರ್ತವೆ. ಸೊ ಇಲ್ಲಿ ಸಿರಿಧಾನ್ಯಗಳು ಒದಗಿಸಿಕೊಡಲಿಕ್ಕೆ ಒಂದು ಎಫ್ ಪಿ ಓ ಜೋಡಿ ಅಗ್ರಿಮೆಂಟ್ ಸಹಿತ ಮಾಡ್ಕೋಬಹುದು ಅವರು. ಹೀಗಾಗಿ ಒಂದು ಮಾರುಕಟ್ಟೆ ನಮ್ಮ ಎಫ್ ಪಿ ಓ ರೈತರಿಗೆ ಸಿಕ್ಕಂಗಾಗುತ್ತೆ, ಅವರಿಗೂ ಪದಾರ್ಥವನ್ನು ಮಾಡ್ತಾರೆ, ಅವರಿಗೂ ಒಂದು ಪ್ರಾಡಕ್ಟ್ ಸಿಕ್ಕಂಗಾಗತ್ತೆ. ಇದರಿಂದ ನೇರವಾಗಿ ದಿನಂಪ್ರತಿ ಅವ್ರ ಜೋಡಿ ಅಗ್ರಿಮೆಂಟ್ ಮಾಡಿ ಪದಾರ್ಥಗಳನ್ನು ಪಡೆದುಕೊಳ್ಳಬಹುದು. ಸಾವಯವ ಉತ್ಪನ್ನಗಳಿಗೂ ಇಲ್ಲಿ ವೇದಿಕೆಯನ್ನು ಕಲ್ಪಿಸಲಾಗಿದೆ. ಹಾ, ಸಾವಯವ ಉತ್ಪನ್ನಗಳು ವೇದಿಕೆ ಆಗಿದೆ. ಈಗ ಸಾವಯವ ನಮ್ಮ ಕ್ಷೇತ್ರ ಸಾವಯವ ಅನ್ನಬೇಕಾದ್ರೆ ಏನು ಬೇಕು, ಮಾನದಂಡಗಳು ಏನು, ಸರ್ಟಿಫಿಕೇಟ್ ಅನ್ನು ಪ್ರಮಾಣೀಕರಣ ಹೇಗೆ ಪಡೆದುಕೊಳ್ಳಬೇಕು, ಯಾವ್ಯಾವ ಪ್ರಮಾಣೀಕರಣ ಹೇಗೆ, ಅದರ ಮಾಹಿತಿ ಕೊಡ್ತಾರೆ, ಮತ್ತು ಪ್ರಮಾಣೀಕರಣ ಮಾಡೋದ್ರಿಂದ ಅದರಿಂದ ಸಿಗುವಂತ ಲಾಭ ಏನು, ಅದರ ಮಾರುಕಟ್ಟೆ ಏನಿದೆ, ಅವಕಾಶಗಳು ಏನು ಎಂಬುದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆನೂ ಆಗುತ್ತೆ ಇದರಲ್ಲಿ. ಸೊ ಅಂತ ಕಂಪನಿಗಳು ಸಹಿತ ಇದರಲ್ಲಿ ಭಾಗವಹಿಸ್ತಾ ಇದಾವೆ. ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಈ ನೈಸರ್ಗಿಕ ಕೃಷಿಗೆ ಇವತ್ತು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಹೌದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಸಹಿತ ನೈಸರ್ಗಿಕ ಕೃಷಿ ಬಗ್ಗೆ ಸಹಿತ ಮಾಹಿತಿಯನ್ನು ಒದಗಿಸಿಕೊಡಲಾಗುತ್ತಿದೆ. ಜೊತೆಗೆ ಯಾರ್ಯಾರು ರೈತರು ನೈಸರ್ಗಿಕ ಕೃಷಿಯನ್ನು ಮಾಡಿದ್ದಾರಲ್ಲ ಅವರಿಗೂ ಸಹಿತ ರೈತರಿಂದ ರೈತರಿಗೆ ನೇರವಾಗಿ ಒಂದು ರೀತಿಯಿಂದ ಮಾಹಿತಿ ಆಗುತ್ತಿದೆ. ಅದರಲ್ಲಿ 2-3 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಮಾಡ್ತಾ ಇರ್ತೀವಿ. ಬಿ ಟು ಬಿ ಮೀಟಿಂಗ್ಸ್, ಬಯರ್ ಟು ಬಯರ್, ಬಯರ್ ಟು ಸೆಲ್ಲರ್ ಮೀಟಿಂಗ್, ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೀವಿ ಇದರಲ್ಲಿ. ಬೇಕಾದ್ರೆ ಅವರು ತಮಗೆ ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದ ಯಾರ್ಯಾರಿಗೆ ಬೇಕು ರೈತರಿಗೆ ಅಲ್ಲಿ ಹೋಗಿ ಕೂತ್ಕೋಬಹುದು, ಅಂತಾರಾಷ್ಟ್ರೀಯ ಪೆವಿಲಿಯನ್ ಯಾರಿಗೆ ಬೇಕು ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಸಮಗ್ರವಾದಂತ ಒಂದು ರೀತಿಯಿಂದ ಇದನ್ನ ನಾವು ಆಯೋಜನೆ ಮಾಡಿದೀವಿ. ಅಂದ್ರೆ ಇದರಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಆಸಕ್ತರು ಎಲ್ಲರೂ ಕೂಡ ಭಾಗವಹಿಸಬಹುದು. ಹೌದು, ಸಾರ್ವಜನಿಕರು ವಿದ್ಯಾರ್ಥಿಗಳು ಆಗಿರ್ಬೋದು. ಈಗ ಮೇನ್ ನಾವು ಕಾನ್ಸಂಟ್ರೇಟ್ ಮಾಡೋದು ವಿದ್ಯಾರ್ಥಿಗಳಿಗೆ, ಯಂಗ್ ಜನರೇಷನ್ಗೆ, ಯುವಕರಿಗೆ ಸ್ಮಾರ್ಟ್ ಫುಡ್ ಅಂತ ಹೇಳ್ತೀವಲ್ಲ, ನೆಕ್ಸ್ಟ್ ಜನರೇಷನ್ ಫುಡ್. ನಾವು ಚಿಕ್ಕವರಿದ್ದಾಗ ನಮ್ಗೆ ಇದು ಪಿಜ್ಜಾ ಗಿಜ್ಜಾ ಅಂದ್ರೆ ನಾವು ಏನು ಗೊತ್ತಿರಲಿಲ್ಲ, ಈಗೆಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಅದರಲ್ಲೂ ಸಿರಿಧಾನ್ಯ ಬಳಸ್ಕೋಬಹುದು ಸಿರಿಧಾನ್ಯನು ಸಹಿತ ಬಳಸ್ಕೋಬಹುದು. ಪಿಜ್ಜಾ ಆಗ್ಲಿ, ಬರ್ಗರ್ ಆಗ್ಲಿ, ಬ್ರೆಡ್ ಬೇಕರಿ ಪ್ರಾಡಕ್ಟ್ಸ್ ಆಗ್ಲಿ. ಈಗ ಇಲ್ಲಿ ಒಬ್ರು ಬೆಂಗಳೂರದಲ್ಲಿ ತಯಾರು ಮಾಡ್ತಾ ಇದ್ದಾರೆ, ಮಿಲೆಟ್ ಬ್ರೆಡ್ಸ್ ತಯಾರು ಮಾಡ್ತಾ ಇದ್ದಾರೆ, ಬಿಸ್ಕೆಟ್ಗಳು ತಯಾರು ಮಾಡ್ತಾ ಇದ್ದಾರೆ. ಇದರಿಂದ ಸ್ಲೋ ಆಗಿ ಅವರಿಗೆ ಪರಿಚಯಿಸಬಹುದು ಇದನ್ನ. ಅಂದ್ರೆ ಪ್ರವೇಶ ಉಚಿತವಾಗಿರುತ್ತೆ, ಪ್ರವೇಶ ಉಚಿತವಾಗಿರುತ್ತೆ, ಯಾವುದೇ ರೀತಿಯಿಂದ ಇದು ಇರಲ್ಲ, ಶುಲ್ಕ ಇರಲ್ಲ. ನೇರವಾಗಿ ಅಲ್ಲಿ ಬಂದು ಅಲ್ಲೇ ರಿಜಿಸ್ಟರ್ ಮಾಡಿಕೊಂಡು ತಾವು ಇದರ ಲಾಭವನ್ನು ಪಡೆದುಕೊಳ್ಳಬಹುದು ಎಲ್ಲರೂ. ಈಗ ಅದೇ ರೀತಿ ಈಗ ನಮ್ಮ ವಿವಿಧ ರಾಜ್ಯದ, ನಮ್ಮ ಕರ್ನಾಟಕ ಪೆವಿಲಿಯನ್ ಅಂತ ಹೇಳಿದೆ, ವಿವಿಧ ರಾಜ್ಯದವರು ಸಹಿತ ತಮ್ಮ ತಮ್ಮ ಪೆವಿಲಿಯನ್ ಅಂದ್ರೆ ತಮ್ಮ ರಾಜ್ಯದ ಏನೇನು ಸಾವಯವ ಉತ್ಪನ್ನ ಆಗಲಿ, ತಮ್ಮ ರಾಜ್ಯದ ಏನೇನು ಯೋಜನೆಗಳಾಗಲಿ ಅವನ್ನು ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಅವರಿಗೂ ಸಹಿತ ವಿವಿಧ ರಾಜ್ಯದವರಿಗೂ ಸಹಿತ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಅದಕ್ಕೆ ಮಹಾರಾಷ್ಟ್ರದವರು, ಉತ್ತರಾಖಂಡ್, ಮಣಿಪುರ್, ಸಿಕ್ಕಿಂ, ಕೇರಳ, ಛತ್ತೀಸ್ಗಢ ಇವರೆಲ್ಲ ಬಂದು ಅವರು ತಮ್ಮ ಪ್ರಾಡಕ್ಟ್ ಅನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಒಂದು ರೀತಿ ಇಲ್ಲಿ ಸಹಿತ ಬೇರೆ ಕಂಪನಿಯವರು ಎಲ್ಲ ಭಾಗವಹಿಸಿರೋದ್ರಿಂದ ಒಂದು ರೀತಿಯಿಂದ ಪ್ರಾಡಕ್ಟ್ ಟೇಸ್ಟ್ ಸಹಿತ ಅಲ್ಲಿ ತಾವು ನೋಡ್ಕೋಬಹುದು. ಏನು ನಮ್ಮ ಧ್ಯೇಯ ಇದೆ, ನಮ್ಮ ಕೇಂದ್ರ ಸರ್ಕಾರದ್ದು ಏಕ್ ಭಾರತ್ ಶ್ರೇಷ್ಠ ಭಾರತ್, ಶ್ರೇಷ್ಠ ಭಾರತ್ ಅದು ಕೂಡ ಇದರಲ್ಲಿ ಸಾಕಾರ ಆಗುತ್ತೆ, ಸಾಕಾರ ಆಗುತ್ತೆ. ನಮ್ಮ ನಮ್ಮ ಪ್ರಾಡಕ್ಟ್ ಏನನ್ನೋದು ಅದರ ಮಹತ್ವವನ್ನು ತಿಳ್ಕೊಳ್ಬಹುದು. ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಬೇಕಾದ್ರೆ ತಾವು ನಮ್ಮ ಕೃಷಿ ಇಲಾಖೆಯಲ್ಲಿ ರಾಜೀವ್ ಅನ್ನೋರು ಇರ್ತಾರೆ, ಅವ್ರ ನಂಬರ್ ತೆಗೆದುಕೊಳ್ಳಿ, 9845-555-859. ಈ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಹಾ, ಈ ಒಂದು ದೂರವಾಣಿ ಸಂಪರ್ಕ ಮಾಡಿ ಅವರಿಗೆ ಬೇಕಾದಂತ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೋತೃಗಳೇ ತಾವು ರಾಜೀವ್ ಅವರನ್ನ ಸಂಪರ್ಕಿಸಬಹುದು. ಅವರು ಕೃಷಿ ಇಲಾಖೆಯ ಕೆಲಸದಲ್ಲಿರ್ತಾರೆ. ಅವರ ಒಂದು ದೂರವಾಣಿ ಸಂಖ್ಯೆ 9845-99-9859. ತುಂಬಾ ಸಂತೋಷ ಮೊಹಮ್ಮದ್ ಪರ್ವೇಜ್ ಬಂಧನಾಳ್ ಅವರೇ, ತಾವಿದುವರೆಗೂ ಬೆಂಗಳೂರಿನಲ್ಲಿ ಆಯೋಜಿತವಾಗಿರುವಂತಹ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ 2023 ಇದರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ 2023 ಈ ಕುರಿತು ಕರ್ನಾಟಕ ಕೃಷಿ ಉತ್ಪನ್ನ ಸಂಸ್ಕರಣಾ ಮತ್ತು ರಫ್ತು ನಿಗಮ ನಿಯಮಿತದ ವ್ಯವಸ್ಥಾಪಕರಾದ ಮೊಹಮ್ಮದ್ ಪರ್ವೇಜ್ ಬಂತನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಕೃಷಿ ಮಾಹಿತಿ. ಶ್ರೀ ಪದ್ಧತಿ ಭತ್ತದ ಬೇಸಾಯ ಅಂದರೆ ನೀರು, ಮಣ್ಣು, ಬೀಜ, ಸಸಿ ಮತ್ತು ಗೊಬ್ಬರದ ಮಿತವಾದ ಬಳಕೆ ಮತ್ತು ಉತ್ತಮವಾದಂಥ ನೀರು ನಿರ್ವಹಣೆಯಿಂದ ಇಳುವರಿಯನ್ನು ಹೆಚ್ಚಿಸುವಂಥ ಪದ್ಧತಿ. ಇದು ಭತ್ತದ ಬೆಳವಣಿಗೆಗೆ ಅಗತ್ಯ ಇರುವಂಥ ಪರಿಸರವನ್ನು ನಿರ್ಮಿಸುವಂಥ ಒಂದು ಸುಧಾರಿತ ಪದ್ಧತಿ. ಮಣ್ಣು, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬದಲಾವಣೆಯನ್ನು ತಂದು ಉತ್ಪಾದನೆಯನ್ನು ಹೆಚ್ಚಿಸುವಂಥ ವಿಧಾನ. ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ತತ್ವದ ಪ್ರಕಾರ ಭತ್ತದ ಬೆಳೆಗೆ ಹೆಚ್ಚು ನೀರು ಬೇಕಿಲ್ಲ, ಆದರೆ ಗದ್ದೆಯಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡ್ರೆ ಸಾಕು. ಕಡಿಮೆ ಬೀಜ, ಕಡಿಮೆ ನೀರು, ಕಡಿಮೆ ಖರ್ಚು, ಹೀಗೆ ಎಲ್ಲದರಲ್ಲೂ ಉಳಿತಾಯ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಇದು ಉತ್ತಮವಾದಂಥ ಪದ್ಧತಿ. ಮುಖ್ಯವಾಗಿ ಈ ಶ್ರೀ ಪದ್ಧತಿ ವಿಧಾನದಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ನಮಗೆ 2-3 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ 1 ಎಕರೆಗೆ ಬೇಕಾಗುತ್ತೆ. 1 ಎಕರೆಗೆ ಬೇಕಾಗುವಂಥ ಸಸಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ 430 ಚದರಡಿ ಪ್ರದೇಶ ಬೇಕಾಗುತ್ತೆ. ಸಸಿಮಡಿಯನ್ನು ನೆಲದ ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ 25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 2-4 ಅಂಗ್ಲ ಎತ್ತರ ಇರುವಂಥ 4 ಏರುಮಡಿಗಳನ್ನು ಅಂದರೆ ಕೆಸರು ಮಡಿಗಳನ್ನು ತಯಾರಿಸ್ಕೊಳ್ಬೇಕು. ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಕೊಂಡು 3/4 ಅಂಗ್ಲ ದಪ್ಪ ಇರೋ ರೀತಿಯಲ್ಲಿ ಸಮನಾಗಿ ಹರಡಬೇಕಾಗತ್ತೆ. ಆನಂತರ ಮೊಳಕೆ ಬಂದಂಥ ಬೀಜವನ್ನು ಪ್ರತಿ ಮಡಿಗೆ ಅರ್ಧ ಕಿಲೋಗ್ರಾಂನಿಂದ ಮುಕ್ಕಾಲು ಕಿಲೋಗ್ರಾಂನಂತೆ 4 ಸಸಿಮಡಿಗಳಿಗೆ ಹರಡಬೇಕಾಗುತ್ತೆ. ಸಸಿಮಡಿಗಳ ಮೇಲೆ ಮತ್ತೊಮ್ಮೆ ಒಂದು ಅರ್ಧ ಸೆಂಟಿಮೀಟರ್ ದಪ್ಪ ಇರೋ ರೀತಿಯಲ್ಲಿ ಮಣ್ಣು ಅಥವಾ ಕಾಂಪೋಸ್ಟ್ ಅನ್ನು ನಾವು ತೆಳುವಾಗಿ ಹಾಕಬೇಕಾಗತ್ತೆ. ಇದರಿಂದ ಬೀಜವನ್ನು ಮುಚ್ಚೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆನಂತರ ಆ ಒಂದು ಮಡಿಯನ್ನು ಹುಲ್ಲಿನಿಂದ ಮುಚ್ಚಬೇಕಾಗತ್ತೆ. ಪ್ರತಿದಿನ ನಾವು ಈ ರೋಸ್ ಕ್ಯಾನನ್ನು ಬಳಸಿ ದಿನಕ್ಕೆ 2 ಸಾರಿಯಂತೆ ನೀರನ್ನು ಹಾಕಬೇಕಾಗತ್ತೆ. 3 ದಿನಗಳ ನಂತರ ಭತ್ತದ ಹುಲ್ಲನ್ನು ಹೊರಗಡೆ ತೆಗೆದು ನಾಟಿ ಮಾಡೋವರೆಗೂ ಕೂಡ ಸಸಿಮಡಿ ಸುತ್ತಲೂ ನೀರನ್ನು ನಿಲ್ಲಿಸಿ ಸಸಿಮಡಿ ಹಸಿಯಾಗಿರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸಸಿಮಡಿ ಮೇಲೆ ನೀರು ಹಾಯ್ದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ರೀತಿ ಸಸಿಮಡಿ ವಿಧಾನದಲ್ಲಿ ಪೈರು 10-15 ದಿನದಲ್ಲಿ 2-3 ಗರಿಗಳನ್ನು ಹೊಂದಿ ಸದೃಢವಾಗಿ ಬೆಳೆದು ನಾಟಿ ಮಾಡೋದಕ್ಕೆ ಸಿದ್ಧವಾಗುತ್ತೆ. ಇನ್ನು ಈ ಒಂದು ಶ್ರೀ ಪದ್ಧತಿಯ ಒಂದು ಕಾಲ ಮತ್ತು ತಳಿಗಳಿಗೆ ಬಂದರೆ, ಶ್ರೀ ಪದ್ಧತಿ ಭತ್ತದ ಬೇಸಾಯದಲ್ಲಿ ಎಲ್ಲ ರೀತಿಯ ತಳಿಗಳನ್ನು ನಾವು ಬಳಸ್ಕೋಬಹುದು. ಹೆಚ್ಚಿನ ಇಳುವರಿ ದೃಷ್ಟಿಯಿಂದ ಸಂಕರಣ ತಳಿಗಳು ಉತ್ತಮ ಅಂತ ಸಂಶೋಧನೆಯಿಂದ ಕಂಡುಬಂದಿದೆ. ಮುಂಗಾರು ಹಂಗಾಮಿನಲ್ಲಿ ಬೆಳ್ಕೊಳ್ಳೋದಾದರೆ ಮಧ್ಯಮಾವಧಿ ತಳಿಗಳನ್ನು ಜುಲೈ 2 ವಾರದಲ್ಲಿ ನಾವು ಸಸಿ ಮಾಡ್ಕೋಬೇಕಾಗತ್ತೆ. ಆಗಸ್ಟ್ 2 ವಾರದಲ್ಲಿ ನಾಟಿ ಮಾಡೋದು ಸೂಕ್ತ. ಅದೇ ಬೇಸಿಗೆಯಲ್ಲಾದರೆ ನಾವು ಜನವರಿ ಮಧ್ಯಭಾಗದಲ್ಲಿ ಸಸಿ ಮಡಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಫೆಬ್ರವರಿ ಮಧ್ಯಭಾಗದಲ್ಲಿ ನಾಟಿ ಮಾಡೋದು ಒಳ್ಳೆಯದು. ಇನ್ನು ಸಾಮಾನ್ಯ ಪದ್ಧತಿಯಲ್ಲಿ ನಾವು ಭತ್ತದ ಬೆಳೆಯನ್ನು ಬೆಳೆಯೋದಕ್ಕೆ ಭೂಮಿ ಸಿದ್ಧತೆ ಮಾಡೋ ರೀತಿಯಲ್ಲೇ ಈ ಶ್ರೀ ಪದ್ಧತಿಯಲ್ಲೂ ಕೂಡ ನಾವು ಭೂಮಿ ಸಿದ್ಧತೆಯನ್ನು ಮಾಡಬೇಕಾಗತ್ತೆ. ಜಮೀನನ್ನು ಒಂದ್ಸಾರಿ ಆಳವಾಗಿ ಉಳುಮೆ ಮಾಡ್ಕೋಬೇಕು. 2-3 ಸಾರಿ ಕುಂಟೆ ಹಾಯಿಸಿ ಆನಂತರ ಗದ್ದೆಯಲ್ಲಿ ನೀರನ್ನು ನಿಲ್ಲಿಸಿ ಲಘುವಾಗಿ ಒಂದ್ಸಾರಿ ಕೆಸರು ಉಳುಮೆ ಮಾಡೋದು ಒಳ್ಳೆಯದು. ಮುಖ್ಯವಾಗಿ ಶ್ರೀ ಪದ್ಧತಿಯಲ್ಲಿ ಗದ್ದೆ ಒದ್ದೆಯಾಗಿರಬೇಕೇ ಹೊರತು ನೀರು ನಿಂತಿರಬಾರದು. ಹೀಗಾಗಿ ನೀರು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ನೀರನ್ನು ಹೊರಗಡೆ ಹಾಕೋದಕ್ಕೆ ನಾವು ಬಸಿಗಾಲುವೆಗಳ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಕಸ ಕಡ್ಡಿ ಕಳೆಯನ್ನು ತೆಗೆದು ಹೆಂಟೆ ಒಡೆದು ಒಂದು ನವಿರಾದ ಬೀಜವನ್ನು ಬಿತ್ತನೆ ಮಾಡೋದಕ್ಕೆ ಯೋಗ್ಯವಾದ ಸಸಿಮಡಿ ತಯಾರು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ನಾಟಿ ವಿಧಾನಕ್ಕೆ ಬಂದರೆ, ನಾಟಿಗೆ ಮುಂಚಿತವಾಗಿ ಸಮ ಮಾಡಿದಂಥ ಕೆಸರುಗದ್ದೆನಲ್ಲಿ ಪ್ರತಿ 6 ಅಂತರದಲ್ಲಿ 1 ಅಗಲ ಇರುವಂಥ ಸಣ್ಣ ನೀರು ಕಾಲುವೆ ಅಥವಾ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಇನ್ನು ನಾಟಿ ವಿಧಾನಕ್ಕೆ ಬಂದರೆ, ನಾಟಿಗೆ ಮುಂಚಿತವಾಗಿ ಸಮ ಮಾಡಿದಂಥ ಕೆಸರುಗದ್ದೆನಲ್ಲಿ ಪ್ರತಿ 6.6 ಅಂತರದಲ್ಲಿ 1 ಅಗಲ ಇರುವಂಥ ಸಣ್ಣ ನೀರು ಕಾಲುವೆ ಅಥವಾ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಈ ವಿಧಾನದಲ್ಲಿ 10-15 ದಿನಗಳ ವಯಸ್ಸಿನ ಪೈರನ್ನು ಜಾಗರೂಕತೆಯಿಂದ ನಾಟಿ ಮಾಡಬೇಕಾಗತ್ತೆ. ಎಳೆ ವಯಸ್ಸಿನ ಪೈರನ್ನು ನಾಟಿ ಮಾಡಬೇಕಾಗಿರೋದ್ರಿಂದ ಪೈರನ್ನು ಬೆಳೆಸೋದ್ರಲ್ಲಿ ಹೆಚ್ಚಿನ ಜಾಗ್ರತೆ ಬೇಕಾಗತ್ತೆ. ಸಸಿಮಡಿಯಿಂದ ಪೈರನ್ನು ಕೀಳದಲೆ 1 ಅಗಲ ಮತ್ತು 1 ಉದ್ದ ಇರುವಂಥ ಕಬ್ಬಿಣದ ತಟ್ಟೆನಲ್ಲಿ ಮಣ್ಣು ಸಹಿತವಾಗಿ ಆ ಗದ್ದೆಗೆ ಅದನ್ನು ತೆಗೆದುಕೊಂಡೋಗಿ ಬೀಜ ಕೆಸರು ಸಹಿತ ಒಂದೇ ಸಸಿಯನ್ನು ಪ್ರತಿ ಗುಣಿಗೆ ನಾಟಿ ಮಾಡಬೇಕಾಗತ್ತೆ. ಹಾಗೆಯೇ ನಾಟಿಯನ್ನು ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ 10 ಅಂತರದಲ್ಲಿ ಚೌಕಾಕಾರವಾಗಿ ನಾಟಿ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದಕ್ಕೆ ಮರದ ಮಾರ್ಕರ್ ಉಪಕರಣವನ್ನು 2 ಮುಖವಾಗಿ 2 ದಿಕ್ಕಿನಲ್ಲಿ ಎಳೆದಾಗ 2 ಸಾಲುಗಳು ಸಂಧಿಸುವಂಥ ಜಾಗದಲ್ಲಿ ಒಂದೊಂದೇ ಪೈರನ್ನು ತೇಲಿಸಿ ನಾಟಿ ಮಾಡಬೇಕಾಗತ್ತೆ. ಇದರಿಂದ ಪೈರನ್ನು ಕೀಳುವಾಗ ಸಹಜವಾಗಿ ಅವು ಒತ್ತಡಕ್ಕೆ ಗುರಿಯಾಗದಲೆ ಬೇಗ ಬೆಳೆದು ಹೆಚ್ಚು ತೆಂಡೆಗಳನ್ನು ಒಡಿತವೆ. ಈ ಪದ್ಧತಿಯಲ್ಲಿ ನಾಟಿ ಕೆಲಸ ನಿರ್ವಹಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ, ಹಾಗೆಯೇ ಕಾರ್ಮಿಕರ ಕೊರತೆ ಇರುವಂಥ ಪ್ರದೇಶದಲ್ಲಿ ಯಾಂತ್ರೀಕೃತ ಶ್ರೀ ಪದ್ಧತಿ ಬೇಸಾಯವನ್ನು ಅಳವಡಿಸಿಕೊಳ್ಳೋದ್ರಿಂದ ಸಮಯಕ್ಕೆ ಸರಿಯಾಗಿ ನಾಟಿ ಮಾಡ್ಕೋಬಹುದು. ಜೊತೆಗೆ ಈ ಕಾರ್ಮಿಕರ ಕೊರತೆಯನ್ನು ಕೂಡ ನಾವು ನೀಗಿಸ್ಕೋಬಹುದು, ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಈ ಯಾಂತ್ರೀಕೃತ ಶ್ರೀ ಪದ್ಧತಿ 10-15 ದಿನಗಳ ಎಳೆ ವಯಸ್ಸಿನ ಪೈರನ್ನು ಸಾಲಿನಿಂದ ಸಾಲಿಗೆ ಹಾಗೆಯೇ ಸಸಿಯಿಂದ ಸಸಿಗೆ 10 ಅಂತರದಲ್ಲಿ ಚೌಕಾಕಾರವಾಗಿ ಯಂತ್ರದ ಮೂಲಕ ನಾಟಿ ಮಾಡುವಂಥ ವಿಧಾನ. ಉಳಿದಂತೆ ಶ್ರೀ ಪದ್ಧತಿಯಲ್ಲಿ ಅನುಸರಿಸೋ ಹಾಗೆಯೇ ಬೇಸಾಯ ಕ್ರಮಗಳನ್ನು ಪಾಲಿಸಬೇಕಾಗತ್ತೆ. ಯಾಂತ್ರೀಕೃತ ಶ್ರೀ ಪದ್ಧತಿಯ ಬಿತ್ತನೆ ಬೀಜದ ಪ್ರಮಾಣ, ಸಸಿಮಡಿ ತಯಾರಿಕೆ ಮತ್ತು ನಾಟಿ ವಿಧಾನವನ್ನು ನಾವು ಯಾಂತ್ರೀಕೃತ ನಾಟಿ ಪದ್ಧತಿಯ ಬೇಸಾಯದಂತೆ ಅನುಸರಿಸಬೇಕಾಗತ್ತೆ. ಇನ್ನು ಶ್ರೀ ಪದ್ಧತಿಯಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ನಾವು ಸಾವಯವ ಗೊಬ್ಬರವನ್ನು ಹೆಚ್ಚು ಬಳಕೆ ಮಾಡ್ಕೋಬೇಕಾಗತ್ತೆ. ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ಸಾರ್ವಜನಿಕ ಆಧಾರದ ಮೇಲೆ ಬಳಸೋದ್ರಿಂದ ಬೆಳೆಗೆ ಪೋಷಕಾಂಶಗಳನ್ನು ಪೂರೈಸೋದ್ರ ಜೊತೆಗೆ ಸೂಕ್ಷ್ಮಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗೋದಕ್ಕೆ ಅನುಕೂಲವಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಶಿಫಾರಸಿನಂತೆ ನಾಟಿಗೆ 3 ವಾರ ಮುಂಚಿತವಾಗಿ ಎಕರೆಗೆ ಕನಿಷ್ಠ 4-5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ 2-3 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ಬಳಸ್ಕೋಬೇಕಾಗತ್ತೆ ನಾಟಿ ಸಮಯದಲ್ಲಿ ನಾಟಿಗೆ ಮುಂಚಿತವಾಗಿ ಎಕರೆಗೆ 20 ಕಿಲೋಗ್ರಾಂನಷ್ಟು ಸಾರಜನಕ, 20 ಕಿಲೋಗ್ರಾಂನಷ್ಟು ರಂಜಕ, ಹಾಗೆಯೇ 10 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ರಸಗೊಬ್ಬರಗಳನ್ನು ಮೂಲ ಗೊಬ್ಬರವಾಗಿ, ಹಾಗೆಯೇ ನಾಟಿ ಮಾಡಿದ 30 ಮತ್ತು 60 ದಿವಸಗಳ ನಂತರ ಎಕರೆಗೆ 10 ಕಿಲೋಗ್ರಾಂನಷ್ಟು ಸಾರಜನಕವನ್ನು 2 ಸಾರಿ ಮತ್ತು 10 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ರಸಗೊಬ್ಬರವನ್ನು ಹೂ ಬರುವಂಥ ಹಂತದಲ್ಲಿ ಮೇಲ್ಗೊಬ್ಬರವಾಗಿ ಬಳಸೋದು ಒಳ್ಳೆಯದು. ಅರ್ಧಭಾಗದಷ್ಟು ರಸಗೊಬ್ಬರ ಮತ್ತು 1/2 ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ 100% ರಸಗೊಬ್ಬರಗಳನ್ನು ಬಳಸಿ ಪಡೆಯುವಂಥ ಇಳುವರಿಗೆ ನಾವು ಸಮಾನವಾಗಿರುವಂಥ ಇಳುವರಿ ಅಥವಾ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇನ್ನು ಕಳೆ ನಿರ್ವಹಣೆಗೆ ಬಂದರೆ ಬೆಳೆಯ ಯಾವುದೇ ಹಂತದಲ್ಲಿ ನೀರನ್ನು ಗದ್ದೆಯಲ್ಲಿ ನಿಲ್ಲಿಸದೇ ಇರೋದು ಈ ಪದ್ಧತಿಯ ವಿಶೇಷ. ಮಣ್ಣಲ್ಲಿ ಕೇವಲ ತೇವಾಂಶ ಇರೋ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಸಾಕಾಗುತ್ತೆ. ಸ್ವಾಭಾವಿಕವಾಗಿ ಅಂಥ ಪರಿಸ್ಥಿತಿಯಲ್ಲಿ ಕಳೆಗಳ ಹಾವಳಿ ಹೆಚ್ಚಾಗಿ ಬರುತ್ತೆ. ಆದ್ದರಿಂದ ನಾಟಿ ಮಾಡಿದ 10 ದಿನಗಳ ಅಂತರದಲ್ಲಿ 4 ಸಾರಿ ಕೋನೋವೀಡರನ್ನು ಬಳಸಿ ಮಧ್ಯಂತರ ಬೇಸಾಯವನ್ನು ಮಾಡಿ ಕಳೆಯನ್ನು ತೆಗೆಯಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕಳೆಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಕೋನೋವೀಡರನ್ನು ಬಳಸಿ ಮಧ್ಯಂತರ ಬೇಸಾಯ ಮಾಡೋದ್ರಿಂದ ಕಳೆ ಗಿಡಗಳು ಮಣ್ಣಲ್ಲಿ ಸೇರಿ ಮಣ್ಣಿನ ಸಾವಯವ ಅಂಶ ಹೆಚ್ಚಾಗೋದಕ್ಕೆ ನೆರವಾಗುತ್ತೆ. ಇದಲ್ಲದೆ ಮಣ್ಣಿನ ಮೇಲ್ಪದರದಲ್ಲಿ ಗಾಳಿ ಸಂಚಾರ ಸುಗಮವಾಗಿ ನಡೆಯೋದ್ರಿಂದ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹಾಗೆಯೇ ಬೇರಿನ ಬೆಳವಣಿಗೆ ವೃದ್ಧಿಯಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಭತ್ತದ ಒಂದು ಪೈರು ಆರೋಗ್ಯಪೂರ್ಣವಾಗಿ ಬೆಳೆಯೋದಕ್ಕೆ ಹಾಗೆಯೇ ಹೆಚ್ಚು ತಂಡೆ ಒಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ನೀರಿನ ನಿರ್ವಹಣೆಗೆ ಬಂದರೆ ನಾವು ವಾಡಿಕೆಯಂತೆ ನೀರನ್ನು ಗದ್ದೆಯಲ್ಲಿ ನಿಲ್ಲಿಸದೆ ಕೇವಲ ಮಣ್ಣಲ್ಲಿ ತೇವಾಂಶ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ನಾಟಿಯ ನಂತರ ಬೆಳೆಯ ಯಾವುದೇ ಹಂತದಲ್ಲಿ ಗದ್ದೆಗೆ ನೀರನ್ನು ಅತಿ ವೇಗವಾಗಿ ಹಾಯಿಸಬಾರದು. ನೀರು ಹೆಚ್ಚಾಗಿ ಗದ್ದೆಯಲ್ಲಿ ನಿಂತಿರದಲೆ ಮತ್ತು ಗದ್ದೆನಲ್ಲಿ ಬಿರುಕು ಬರದ ಹಾಗೆ ತೇವಾಂಶವನ್ನು ನಾವು ಬೆಳೆ ಅವಧಿ ಪೂರ್ತಿ ಕಾಪಾಡ್ಕೋಬೇಕಾಗತ್ತೆ. ನೀರು ಆಕಸ್ಮಿಕವಾಗಿ ಹೆಚ್ಚಾದರೆ ಆ ಹೆಚ್ಚಾದ ನೀರು ಬಸಿದೋಗುವ ರೀತಿಯಲ್ಲಿ ಪ್ರತಿ 6.6 ಅಡಿ ಅಂತರದಲ್ಲಿ ಸುಮಾರು 11 ಅಂಗಲ ಅಗಲದ ಸಣ್ಣ ಬಸಿಗಾಲುವೆಗಳನ್ನು ನಿರ್ಮಿಸಬೇಕಾಗತ್ತೆ. ನೀರನ್ನು ಹಾಯಿಸುವಂಥ ಮತ್ತು ಒಣಗಿಸುವಂಥ ಕ್ರಮ ಬೇರುಗಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಈ ರೀತಿ ನೀರು ನಿರ್ವಹಣೆಯಿಂದ 30%-40% ನೀರನ್ನು ಉಳಿತಾಯ ಮಾಡಬಹುದು. ಬೆಳಗ್ಗೆ 60 ದಿನ ತುಂಬುವವರೆಗೆ ಹಾಗೆಯೇ ಕೋನೋವೀಡರನ್ನು ಹಾಯಿಸುವಾಗ ಗದ್ದೆಯಲ್ಲಿ ತೆಳುವಾದ ನೀರು ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಬಹಳ ಅವಶ್ಯಕ. ಇದರಿಂದ ಬಹಳ ಪರಿಣಾಮಕಾರಿಯಾಗಿ ಕಳೆ ನಿಯಂತ್ರಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಉಳಿದಂತೆ ಬೆಳೆ 60 ದಿನಗಳನ್ನು ದಾಟಿದ ನಂತರ ಗದ್ದೆ ಬಿರುಕು ಬರದಾಗೆ ನಾವು ತೇವಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಬೆಳೆಗೆ ನಾವು ಅವಶ್ಯಕ ಅನಿಸಿದಷ್ಟು ನೀರನ್ನು ಕೊಡಬಹುದು. ನಿಂತ ನೀರಿನಿಂದ ಉಂಟಾಗುವಂಥ ಈ ಬೇರಿನ ಉಸಿರಾಟದ ತೊಂದರೆಯನ್ನು ನಿವಾರಿಸ್ಕೋಬಹುದು. ಬೇರು ಕೊಳೆಯುವಿಕೆಯನ್ನು ನಾವು ತಪ್ಪಿಸಬಹುದು. ಅಲ್ಲದೆ ರಸಗೊಬ್ಬರಗಳು ಕೂಡ ಸಮರ್ಪಕವಾಗಿ ಬಳಕೆಯಾಗ್ತವೆ. ಶ್ರೀ ಪದ್ಧತಿಯಲ್ಲಿ ಪೈರಿನಿಂದ ಪೈರಿಗೆ ಮತ್ತು ಸಾಲಿನಿಂದ ಸಾಲಿಗೆ ಹೆಚ್ಚು ಅಂತರವನ್ನು ಕೊಡೋದ್ರಿಂದ, ಅಂದರೆ 10-12 ಅಂಗಲ ಅಂತರವನ್ನು ಕೊಡೋದ್ರಿಂದ ಗಾಳಿ ಹಾಗೂ ಬೆಳಕಿನ ಸಂಚಾರ ಪ್ರತಿಯೊಂದು ಸಸಿಯ ಬುಡದವರೆಗೂ ತಲುಪಿ ಕೀಟ ಮತ್ತು ರೋಗದ ಬಾಧೆ ತುಂಬ ಕಡಿಮೆ ಇರುತ್ತೆ. ಆದರೂ ಕೀಟ ಅಥವಾ ರೋಗ ಕಂಡುಬಂದರೆ ನಾವು ಶಿಫಾರಸಿನ ಪ್ರಕಾರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಶ್ರೀ ಪದ್ಧತಿ ಬೆಳೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿ ಮಾಡಿದ ಬೆಳೆಗಿಂತ 8-10 ದಿನ ಮುಂಚಿತವಾಗಿ ಕಟಾವು ಬರುತ್ತೆ. ಬಿತ್ತನೆಗೆ ಉಪಯೋಗಿಸುವಂಥ ತಳಿ ಮತ್ತು ಬಿತ್ತನೆ ಕಾಲವನ್ನು ಆಧರಿಸಿ ವಿವಿಧ ತಳಿಗಳು ವಿವಿಧ ಪ್ರಮಾಣದ ಇಳುವರಿಯನ್ನು ಕೊಡ್ತವೆ. ಶ್ರೀ ಪದ್ಧತಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ 20-25% ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದುವರೆಗೂ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿಯಾದ್ರೂ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಅಂತಾರಾಷ್ಟೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳ 2023 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳುವಿರಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ.